ಮೂಲಸೌಕರ್ಯ ನಿಧಿ ಘಟಕ ಇದರ ಆರ್ಥಿಕ ಸಲಹೆಗಾರರಾದ ಶ್ರೀ ಎಚ್ ಎಲ್ ಗೋವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ. ಗೋವರ್ಧನ್ ರವರೇ, ತಮಗೆ ಆಕಾಶವಾಣಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಈ ಕೃಷಿ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿ ಅಂದ್ರೆ ಏನು, ಏನು ಇದರ ಒಂದು ಪ್ರಯೋಜನ, ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇದು ಒಟ್ಟು 100,00,000 ಕೋಟಿಗಳನ್ನು ಕೃಷಿ ಕೊಯ್ಲಿನೋತ್ತರ ಮೂಲಸೌಕರ್ಯ ವೃದ್ಧಿಗೆ ಬಳಸಬೇಕು, ಅದಕ್ಕಾಗಿ ಸಹಾಯಧನ ಕೊಡಲು ಉಪಯೋಗಿಸಲು ಬ್ಯಾಂಕುಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು, ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾಸ್ಟ್ ಮೂಲಕ ಸಾಲ ಸೌಲಭ್ಯವನ್ನು, ದೀರ್ಘಾವಧಿ ಹಾಗೂ ಮಧ್ಯಾವಧಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳೇನೆಂದರೆ, ಒಂದು, ಕೊಯ್ಲಿನೋತ್ತರ ಕೃಷಿ ಉತ್ಪನ್ನ ನಷ್ಟವನ್ನು ತಡೆಗಟ್ಟುವುದು. ಈಗ ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕೆ 48-65 ಮಿಲಿಯನ್ ಟನ್ಸ್ ಅಷ್ಟು ದವಸ ಧಾನ್ಯಗಳು ಮತ್ತು ಕೃಷಿ ಉತ್ಪನ್ನಗಳು ನಷ್ಟವಾಗ್ತಾ ಇದೆ. ಅಂದ್ರೆ ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆ ಮನೆಗೆ ತಂದಿಟ್ಟಿದ್ದು ಹಾಳಾಗ್ತಾ ಇದೆ. ಯಾಕೆಂದ್ರೆ ಅದು ರೋಡೆಂಟ್ ಆಗಿರ್ಬೋದು, ಹೌದು, ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇದಾಗಿರ್ಬೋದು, ಮಾಯಿಶ್ಚರ್ ಇಂದ ಎಲ್ಲ ತೇವಾಂಶದಿಂದ ಎಲ್ಲ ಫಂಗಸ್ ಆಗಿ ಹಾಳಾಗುತ್ತೆ. ಇಂಥ ಇದನ್ನ ತಡೆಗಟ್ಟಲು ಈ ಕೃಷಿ ಮೂಲಭೂತ ಸೌಕರ್ಯಗಳನ್ನ ವೃದ್ಧಿ ಮಾಡಬೇಕಾಗುತ್ತೆ ಒಂದು. ಎರಡನೇದು, ನಮ್ಮ ರೈತರು ಸಾಮಾನ್ಯವಾಗಿ ಮಧ್ಯವರ್ತಿಗಳ ಮೇಲೆ ಅವಲಂಬಿಸಿರ್ತಾರೆ ಮಾರ್ಕೆಟಿಂಗ್, ಅದಕ್ಕೆಲ್ಲ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಮೂಲಭೂತ ಸೌಕರ್ಯ ನಿಧಿ ಮೂಲಭೂತ ಸೌಕರ್ಯ ಕ್ರಿಯೇಟ್ ಆದರೆ ಅನುಕೂಲ ಆಗುತ್ತೆ. ಇನ್ನೊಂದು, ಕೃಷಿ ತಂತ್ರಜ್ಞಾನವನ್ನು ಅಳವಡಿಕೆಯನ್ನು ಹೆಚ್ಚಿಸುವುದು. ಅಂದರೆ ಈಗ ಪಾಲಿ ಹೌಸು, ಈಗ ಮತ್ತೆ ವಾಯು ಕೃಷಿ, ಜಲಕೃಷಿ, ಇಂಥವೆಲ್ಲ ಹೊಸ ಹೊಸ ಏನು ತಂತ್ರಜ್ಞಾನ ಇದ್ದಾವೆ. ದೆನ್ ಪೋಸ್ಟ್ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ಎಕ್ವಿಪ್, ಇದು ಒಂದು ಶುಗರ್ ಕೇನ್ ಹಾರ್ವೆಸ್ಟರ್ಸ್ ಆಗಲಿ, ಕಂಬೈನ್ಡ್ ಹಾರ್ವೆಸ್ಟರ್ಸ್ ಆಗಲಿ, ಇಂಥವಕ್ಕೆಲ್ಲ ಇದರಲ್ಲಿ ಸಹಾಯಧನ ಸಿಗುತ್ತೆ. ಅದಲ್ಲದೆ ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತಾರೆ, ಕೀಟಗಳು ಮತ್ತು ರೋಗಗಳ ನಿವಾರಣೆಗೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡಿ ಅದು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ಇದು ಪೋಸ್ಟ್ ಹಾರ್ವೆಸ್ಟ್ ಅಂದ್ರೆ ಪೋಸ್ಟ್ ಹಾರ್ವೆಸ್ಟು ಇದೆ, ಮತ್ತೆ ಹೈಟೆಕ್ ಅಗ್ರಿಕಲ್ಚರ್ ಕೂಡ ಇದರಲ್ಲಿ ಬರುತ್ತೆ. ಮತ್ತೆ ಈ ಕೊಯ್ಲಿನ ನಂತರ ಮೂಲಭೂತ ಸೌಕರ್ಯಗಳಿಗೆ ಬ್ಯಾಂಕ್ ಮೂಲಕ ಮಧ್ಯಮಾವಧಿ ದೀರ್ಘಾವಧಿ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ ಈ ಸ್ಕೀಮ್. ಇದೊಂದು, ಇದರ ಮುಖ್ಯ ಉಪಯೋಗಗಳೇನೆಂದರೆ, ಈ ಸ್ಕೀಮ್ನಲ್ಲಿ ಬ್ಯಾಂಕ್ಗಳು ರೈತರಿಗಾಗಲಿ, ಅಗ್ರಿ ಪ್ರಿನರ್ಸ್ ಆಗಲಿ, ಬೇರೆ ಕಂಪನಿಗಳಿಗಾಗಲಿ, ಎ ಪಿ ಎಂ ಸಿಗಳಿಗಾಗಲಿ, ಅಥವಾ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿಗಳಿಗಾಗಲಿ ಅವರು ಲೋನನ್ನು ಕೊಡ್ತಾರೆ. 9% ಅಲ್ಲಿ ಕೊಡ್ತಾರೆ, ಬಡ್ಡಿ ಹಾಕ್ತಾರೆ. ಬಟ್ ಇವರಿಗೆ ಪಿ ಎ ಸಿ ಎಸ್ ಅಂದರೆ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿಗಳೇನಿದೆ, ಪತ್ತಿನ ಸಂಘಗಳಿಗೆ 4% ಅಲ್ಲಿ ನಬಾರ್ಡ್ ಕೊಡ್ತಾರೆ. ಗೌರ್ಮೆಂಟಿಂದ 3% ಸಬ್ಸಿಡಿ ಸಿಗುತ್ತೆ, ಅವರಿಗೆ 1% ಮಾತ್ರ ಇಂಟ್ರೆಸ್ಟ್ ಬೀಳುತ್ತೆ ಸೊಸೈಟಿಗಳಿಗೆ ಮಾತ್ರ, ಬೇರೆಯವರಿಗೆ ಮ್ಯಾಕ್ಸಿಮಮ್ 9%. ಅದರಲ್ಲಿ 3% ಸಬ್ಸಿಡಿ ಸಿಗುತ್ತೆ, ಉಳಿದದ್ದು ನೆಟ್ 6% ಆಗುತ್ತೆ. ಇದಲ್ಲದೆ ಇದು 2 ಕೋಟಿ ಸಾಲ ಮೊತ್ತದವರೆಗೆ ಮಾತ್ರ ಸಿಗುತ್ತೆ, 7 ವರ್ಷ ಹೆಚ್ಚಿಗೆ ಅಂದ್ರೆ 2 ಕೋಟಿವರೆಗೆ 7 ವರ್ಷದ ಅವಧಿಗೆ ಸಿಗುತ್ತೆ. ಇದಲ್ಲದೆ ಬ್ಯಾಂಕಿನವರು ಒಂದು CGTMSE ಖಾತ್ರಿ ಅಂತ ತಗೊಳ್ತಾರೆ, ಅದು ಕೂಡ 2 ಕೋಟಿವರೆಗೆ ಇದೆ. ಅದು ಅದರ ಶುಲ್ಕವನ್ನ ಸರ್ಕಾರವೇ ಭರಿಸುತ್ತೆ. ಇದಲ್ಲದೆ ಇನ್ನೊಂದು ಬಹುಮುಖ್ಯವಾದ ಇದು ಅನುಕೂಲ ಏನಂದ್ರೆ, ಯಾವುದೇ ಕ್ಯಾಪಿಟಲ್ ಸಬ್ಸಿಡಿ ಅಂತಾರಲ್ಲ, ಸಹಾಯಧನ ಕೊಡೋಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಂತ ಸ್ಕೀಮ್ಗಳನ್ನ ಇದರಲ್ಲಿ ಅಳವಡಿಸ್ಕೊಳ್ಬಹುದು. ಈಗ ಅರ್ಹ ಚಟುವಟಿಕೆಗಳು ಯಾವ್ಯಾವುದು ಫೈನಾನ್ಸ್ ಮಾಡಬಹುದು ಅಂದ್ರೆ ಈಗ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಿಂದ ತಾವು ಹೇಗೆ ಈ ಒಂದು ಸಹಾಯವನ್ನು ಪಡ್ಕೊಳ್ಬಹುದು ಅಂತ ಇರ್ತಾರೆ. ಹೌದು, ಅವರಿಗೆ ಏನೇನು ಅರ್ಹತೆ ಬೇಕಾಗುತ್ತೆ ಗೋವರ್ಧನ್ ಅವರೇ ಹೇಳಿ ಬಗ್ಗೆ. ಅರ್ಹ ಯೋಜನೆಗಳಂದ್ರೆ ಕೊಯ್ಲಿನೋತ್ತರ ನಿರ್ವಹಣಾ ಯೋಜನೆಗಳಲ್ಲಿ ಗೋದಾಮುಗಳು, ಸೈಲೋಗಳು, ಶಿಥಿಲ ಗೃಹಗಳು, ಶಿಥಿಲ ಸರಪಳಿಗಳು ಅಂದರೆ ಈ ಇನ್ಸುಲೇಟೆಡ್ ವ್ಯಾನ್ಸ್ ಬರುತ್ತಲ್ಲ ಅದು ಕೂಡ ಇದರಲ್ಲಿ ಕೊಡ್ತಾರೆ. ಮತ್ತು ಮೌಲ್ಯಮಾಪನ ಘಟಕಗಳು ಫೈನಾನ್ಸ್ ಮಾಡ್ತಾರೆ, ಮತ್ತು ಪ್ಯಾಕಿಂಗ್ ಘಟಕಗಳಿಗೆ ಮಾಡ್ತಾರೆ, ಹಣ್ಣು ಮಾಗಿಸುವ ಘಟಕಗಳಿಗೆ ಮಾಡ್ತಾರೆ, ಸಂಕುಚಿತ ಜೈವಿಕ ಅನಿಲ CBG ಏನಿದೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಅದ್ರ ಯೂನಿಟ್ಗಳು ಕೂಡ ಸಿಗುತ್ತೆ. ಮತ್ತು ಈ ಮಾರುಕಟ್ಟೆ ಅಂತಾರೆ ಈಗ ಆನ್ಲೈನ್ ಸೇಲ್ಸ್ ಎಲ್ಲ ವ್ಯಾಪಾರ ಮಾಡ್ತಾರಲ್ಲ ಅದಕ್ಕೂ ಕೂಡ ಇದರಲ್ಲಿ ಪ್ರಾವಿಷನ್ ಇದೆ, ಸಾಲ ಸೌಲಭ್ಯ ಸಿಗುತ್ತೆ. ಮತ್ತೆ ಅರ್ಹ ಮೂಲ ಸೌಕರ್ಯಗಳ ಮೇಲೆ ವಿದ್ಯುತ್ ಫಲಕಗಳು ಅಂದರೆ ಈಗ ಅದು ರೈಸ್ ಮಿಲ್ ಆಗಿರ್ಬೋದು, ಫ್ರೂಟ್ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ವೆಜಿಟಬಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಅವರು ಸೌರ ಫಲಕಗಳನ್ನ ಹಾಕಿ PM ಕಿಸಾನ್ ಯೋಜನೆ ಅದರಲ್ಲಿ ಸೌರ ಫಲಕಗಳನ್ನ ಹಾಕಿ ಅದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ. ಮತ್ತೆ ನಮ್ಮ AF ಸ್ಕೀಮ್ನಲ್ಲಿ 3% ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಅದಲ್ದಲೆ ಈ ಸ್ಪಿರುಲಿನಾ ಅಂತಾರೆ ಒಂದು, ಅದರದ್ದು ಸಂಯೋಜಿತ ಸ್ಪಿರುಲಿನಾ ಉತ್ಪಾದನೆ ಮತ್ತು ಪ್ರೊಸೆಸಿಂಗ್ ಘಟಕಗಳು ಕೂಡ ಇದರಲ್ಲಿ ಫೈನಾನ್ಸ್ ಸಿಗುತ್ತೆ. ರೇಷ್ಮೆ ಕೃಷಿ ಸಂಸ್ಕರಣಾ ಘಟಕಗಳು ಅಂದರೆ ಮಲ್ಬೆರಿ ಅದು ಬೆಳೀಲಿಕ್ಕೆ ಕೊಡೋದಿಲ್ಲ, ಒಂದ್ಸರಿ ಕಕೂನ್ ಆದಮೇಲೆ ಅದರಿಂದ ಸಿಲ್ಕ್ ದಾರವನ್ನು ತೆಗಿತಾರಲ್ಲ ಪ್ರೊಸೆಸಿಂಗ್ ಯೂನಿಟ್, ಅಂಥದ್ದಕ್ಕೆ ಇದರಲ್ಲಿ ಪ್ರೊವಿಷನ್ ಇದೆ. ಮತ್ತೆ ಜೇನು ಸಂಸ್ಕರಣಾ ಘಟಕಗಳಿಗಿದೆ. ಅದಲ್ಲದೇ ಪರಿಕರ ಉತ್ಪಾದನೆ ಈಗ ಆರ್ಗ್ಯಾನಿಕ್ ಮೆನ್ಯೂರ್ ಅಂತಾರೆ, ವರ್ಮಿ ಕಂಪೋಸ್ಟ್ ಅಂತಾರೆ, ಬೀಜ ಸಂಸ್ಕರಣೆ, ಸಸ್ಯ ನರ್ಸರಿಗಳು, ಹೈಟೆಕ್ ನರ್ಸರಿಗಳು, ಮತ್ತು ಅಂಗಾಂಗ ಕೃಷಿ ಅಂದರೆ ಟಿಶ್ಯೂ ಕಲ್ಚರ್ ಈ ಯೂನಿಟ್ಗಳು ಕೂಡ ಇದರಲ್ಲಿ ಅವಕಾಶ ಇದೆ. ಈ ಲಾಜಿಸ್ಟಿಕ್ಸ್ ಸೌಲಭ್ಯಗಳು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ರೀಫರ್ ವ್ಯಾನ್ ಮತ್ತು ಇನ್ಸುಲೇಟೆಡ್ ವ್ಯಾನ್ಗಳಿಗೆ ಮಾತ್ರ ಸಿಗುತ್ತೆ, ನಾಟ್ ಆರ್ಡಿನರಿ ಲಾರಿಗಳಿಗೆ ಸಿಗೋದಿಲ್ಲ. ಮತ್ತು ಜೈವಿಕ ಉತ್ತೇಜಕ ಘಟಕಗಳು ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಏನು ಹೇಳ್ತಾರೆ ಆ ಘಟಕಗಳು ಕೂಡ ಇದರಲ್ಲಿ ಸಿಗುತ್ತೆ. ಇದಲ್ಲದಲ್ಲೇ ಸ್ಮಾರ್ಟ್ ಮತ್ತು ನಿಖರ ಕೃಷಿ ಅಂತಾರೆ, ಹೈಟೆಕ್ ಅಗ್ರಿಕಲ್ಚರ್, ಹೈಟೆಕ್ ಅಗ್ರಿಕಲ್ಚರ್ಲ್ಲಿ ಈಗ ಫ್ಲೋರಿಕಲ್ಚರ್ ಯೂನಿಟ್ ಆಗಿರ್ಬೋದು, ಮಶ್ರೂಮ್ಸ್ ಆಗಿರ್ಬೋದು, ಇಂಥವೆಲ್ಲ ಸ್ಪೆಷಲ್ ಸೆನ್ಸರ್ಸ್ ಯೂಸ್ ಮಾಡಿ ಅದು ವಾಟರ್ ಲೆವೆಲ್ ಎಲ್ಲ ನೋಡೋದು, ಅದಕ್ಕೆ ವಾಟರ್ ಕೊಡೋದು, ಮತ್ತು ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತಾರೆ, ಫರ್ಟಿಲೈಸರ್ ಕೊಡೋಕ್ಕೆ ಮುಂಚೆ ಅದನ್ನು ನೋಡಿ ಐಡಿಯಲ್ ಕಂಡೀಷನ್ ನೋಡಿ ಅವರು ಫರ್ಟಿಗೇಷನ್ನ AI ಅಂದರೆ ಕಂಪ್ಯೂಟರ್ ಮೂಲಕ ಅದಕ್ಕೆ ಎಲ್ಲ ಗಿಡಗಳಿಗೆ ಸಪ್ಲೈ ಆಗತ್ತರ ಮಾಡ್ತಾರೆ. ಇದಲ್ಲದೆ ಜಲ ಕೃಷಿ ಹೈಡ್ರೋಫೋನಿಕ್ಸ್ ಅಂತಾರೆ, ಅಣಬೆ ಕೃಷಿ, ಬಹುಮಾಡಿ ಕೃಷಿ, ಮತ್ತು ವಾಯು ಕೃಷಿ, ಮತ್ತು ಪಾಲಿ ಹೌಸ್ ಮತ್ತು ಹಸಿರುಮನೆ ಕೃಷಿ ಇವೆರಡು ಇವೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಈಗ ಸಹಾಯ ಸವಲತ್ತು ಪಡ್ಕೋಬೇಕಂದ್ರೆ ಇವರು ಹಣಕಾಸು ಸಂಸ್ಥೆಗಳು ಅಂದ್ರೆ ಬ್ಯಾಂಕಿಗೆ ಹೋಗಿ ಇವರೇ ಪ್ರಾಜೆಕ್ಟ್ ತಯಾರು ಮಾಡಿ ಕೊಡಬೇಕಾ? ಇಲ್ಲ, ಇದೆಲ್ಲ ಆನ್ಲೈನ್ ಅಂದ್ರೆ ನಮ್ದೇ ಒಂದು AF ವೆಬ್ಸೈಟ್ ಅಂತ ಇದೆ ಅಂತರ್ಜಾಲ. ಹೌದು, ಅದರಲ್ಲಿ ಇವರು ಲಾಗಿನ್ ಆಗಿ ಅದರದ್ದು agriinfra.dac.gov.in ಅಂತ. ಇನ್ನೊಮ್ಮೆ ಹೇಳಿ, agriinfra.dac.gov.in ಈ ವೆಬ್ಸೈಟ್ ಗೆ ಹೋಗಿ ಅದರಲ್ಲಿ ನೋಂದಣಿ ಮಾಡ್ಕೋಬೇಕು. ಸ್ಕೀಮ್ ಮಾನಿಟರಿಂಗ್ ಅಂತ ಇದೆ ಐಕಾನ್, ಅದನ್ನ ಕ್ಲಿಕ್ ಮಾಡಿದ್ರೆ ಬೆನಿಫಿಷಿಯರಿ ಅಂತ ಒಂದು ಓಪನ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ಬರುತ್ತೆ, ನೀವು ಅಪ್ಲಿಕೇಶನ್ ಹೇಗೆ ಹಾಕ್ಬೇಕಂತ ವಿಡಿಯೋ ಕೂಡ ಇದೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ, ಅದನ್ನ ನೋಡಿ ಅದೇ ತರ ಹಾಕ್ಬೋದು. ಒಂದು ನೀವು ರಿಜಿಸ್ಟರ್ ಮಾಡಕ್ಕೆ ನಿಮ್ ನೇಮು, ಆಧಾರ್ ನಂಬರು, ಬ್ಯಾಂಕ್ ಅಕೌಂಟ್ ಇಷ್ಟು ಬೇಕಾಗುತ್ತೆ, ಡೀಟೇಲ್ಸ್ ಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ್ರೆ ಒಂದು OTP ಬರುತ್ತೆ, OTP ಹಾಕಿ ನೀವು ಎಂಟರ್ ಆದ್ರೆ DPR ಫಾರ್ಮೆಟ್ ಅಂತ ಒಂದು ಓಪನ್ ಆಗುತ್ತೆ ಬರುತ್ತೆ, ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ಮೆಟ್ ದಟ್ ಈಸ್ ಅಪ್ಲಿಕೇಶನ್, ಅದನ್ನ ಫುಲ್ ಫಿಲ್ಅಪ್ ಮಾಡಿ ಒಂದು ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡಿರ್ತೀರಲ್ಲ ಅದನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ನೀವು ಸಬ್ಮಿಟ್ ಮಾಡಬಹುದು, ನಾವೇ ಮಾಡ್ಕೋಬಹುದು, ನೀವೇ ಮಾಡಬಹುದು. ಸಬ್ಮಿಟ್ ಮಾಡಿದ ತಕ್ಷಣ ಅದೇನಾಗುತ್ತೆ, ನೀವು ಬ್ಯಾಂಕ್ ಕೂಡ ಇಂಡಿಕೇಟ್ ಮಾಡಬೇಕು, ನಿಮ್ಮ ವ್ಯವಹಾರ ಯಾವ ಬ್ಯಾಂಕ್ ಅಲ್ಲಿ ಇದೆ, ಆ ಬ್ಯಾಂಕ್ ನೇಮು ಮತ್ತೆ IFSC ಅದು ಕೋಡ್ ಅಂತ ಇರುತ್ತೆ, ಅದನ್ನ ಹಾಕಿದ್ರೆ ಅದು ಅಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಇದೆ, ಅಲ್ಲಿ ಹೋಗ್ತದೆ ಡೆಲ್ಲಿಗೆ ಹೋಗುತ್ತೆ ಆನ್ಲೈನ್, ಅವರು ಪ್ರೊಸೆಸ್ ಮಾಡಿ ಎಲಿಜಿಬಿಲಿಟಿ ಮಾಡಿ ವೆರಿಫೈಡ್ ಅಂತ ಮಾಡಿ ಬ್ಯಾಂಕಿಗೆ ಕಳಿಸ್ತಾರೆ, ಇವ್ರು ಯಾವ ಬ್ಯಾಂಕ್ ಹೇಳಿರ್ತಾರೋ ಆ ಬ್ಯಾಂಕಿಗೆ ಕಳಿಸ್ತಾರೆ, ಬ್ಯಾಂಕ್ನವರು ಅದನ್ನ ಅಪ್ರೈಸ್ ಮಾಡಿ ಸ್ಯಾಂಕ್ಷನ್ ಕೊಡ್ತಾರೆ, ಸ್ಯಾಂಕ್ಷನ್ ಕೂಡ ಆನ್ಲೈನ್ ಅಲ್ಲೇ ನೋಟಿಫೈ ಆಗುತ್ತೆ. ಅದಾದ ನಂತರ ಈ ಲೋನ್ ಡಿಸ್ಬರ್ಸ್ಮೆಂಟ್ ಎಲ್ಲ ಮಾಡಿ ಬ್ಯಾಂಕ್ನವರು ಎವ್ರಿ ಕ್ವಾರ್ಟರ್ ಅಂದ್ರೆ ಮಾರ್ಚ್ ಜೂನ್ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಕ್ಲೈಮ್ ಮಾಡಬೇಕು, ಮತ್ತೆ CGTMSE ಗ್ಯಾರಂಟಿ ಫೀ ವರ್ಷಕ್ಕೊಮ್ಮೆ ಹಾಕ್ತಾರೆ, ಅದನ್ನ ಯಾವಾಗ ಹಾಕ್ತಾರೋ ಆ ಕ್ವಾರ್ಟರ್ ಎಂಡ್ ಅಲ್ಲಿ ಕ್ಲೈಮ್ ಮಾಡಬೇಕು, ಇದೆಲ್ಲ ಆನ್ಲೈನ್ ಕ್ಲೈಮ್ ಮಾಡಬೇಕು, ಅದನ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲಿ ಪ್ರೊಸೆಸ್ ಮಾಡಿ ಅದನ್ನ ಆನ್ಲೈನ್ ಬ್ಯಾಂಕಿಗೆ ಕಳಿಸ್ತಾರೆ, ಆ ಬ್ಯಾಂಕಿನಲ್ಲಿ ಇವರ ಅಕೌಂಟ್ಗೆ ಜಮಾ ಆಗುತ್ತೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಯಾವ್ದೋ ಕೃಷಿ ಇಲಾಖೆಗೆ ಹೋದ್ರೆ ಸಿಗಬಹುದಾ? ಕೃಷಿ ಇಲಾಖೆಗೆ ಸಿಗುತ್ತೆ. ಓಕೆ, ಆಯ್ತು ಗೋವರ್ಧನ್ ಅವರೇ, ರಾಜ್ಯ ಕೃಷಿ ಮೂಲ ಸೌಕರ್ಯ ನಿಧಿ ಘಟಕದ ಆರ್ಥಿಕ ಸಲಹೆಗಾರರಾಗಿ ತಾವು ಈ ಒಂದು ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಮೂಲ ಅಭಿವೃದ್ಧಿ ನಿಧಿ ಕುರಿತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು HL ಗೋವರ್ಧನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ರಕ್ತಹೀನತೆ ತಡೆಗಟ್ಟಲು ಮಹಿಳೆಯರಲ್ಲಿ ಆಹಾರದ ಪದ್ಧತಿಗಳು, ಈ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಡನೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ರಕ್ತಹೀನತೆ ತಡೆಗಟ್ಟಲು ಮಹಿಳೆಯರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ಚಿಂತಾಮಣಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೌಮ್ಯ ಹಿರೇಗೌಡರವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಸೌಮ್ಯ ಅವರು, ಇವತ್ತು ನಮಗೆ ರಕ್ತಹೀನತೆ ತಡೆಗಟ್ಟಲು ಮಹಿಳೆಯರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾವ ಥರ ಇರಬೇಕು ಈ ಒಂದು ರಕ್ತಹೀನತೆ ತಡೆಗಟ್ಟಬೇಕಂದ್ರೆ ಡಾಕ್ಟರ್ ಸೌಮ್ಯ ಅವರೇ? ಸರ್, ಇವಾಗ ಏನಾಗ್ತಿದೆ ಅಂದರೆ ರಕ್ತಹೀನತೆ ಅನ್ನೋದು ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಮತ್ತು ಹರಡಿರುವ ಒಂದು ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ಗಂಭೀರ ಸಮಸ್ಯೆ ಆಗಿದೆ ಸರ್. ನಾವು ಇತ್ತೀಚಿನ ಸಮೀಕ್ಷೆ ಪ್ರಕಾರ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಏನಾಗ್ತಿದೆ ಅಂದರೆ ಶೇಕಡ 47.8%ರಷ್ಟು ಮಹಿಳೆಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಮತ್ತು ಅದರ ಅಪಾಯದಲ್ಲಿದ್ದಾರೆ. ಈ ರಕ್ತಹೀನತೆಯಿಂದ ಏನಾಗ್ತಿದೆ ಅಂತಂದರೆ ಗರ್ಭಿಣಿಯರಿಗೆ ಮತ್ತು ವಯಸ್ಕರಲ್ಲಿ, ಹದಿಹರೆಯದ ವಯಸ್ಕರಲ್ಲಿ ಮತ್ತು ವೃದ್ಧರಲ್ಲಿ ಹೆಚ್ಚಿಗೆ ಅಂಶ ರಕ್ತಹೀನತೆ ಇರೋದ್ರಿಂದ, ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಮಗುವಿನ ಜನನದ ತೂಕ ಕಡಿಮೆ ಆಗುವಂಥದ್ದು ಮತ್ತು ತಾಯಂದಿರ ಮರಣ ಹೆಚ್ಚಿಗೆ ಆಗುವಂಥದ್ದು, ಹೀಗೆ ಬೇರೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳು ಮಹಿಳೆಯರಲ್ಲಿ ಯಥೇಚ್ಛವಾಗಿ ಕಂಡುಬರ್ತಿದ್ದಾವೆ ಸರ್. ಹಾಗಾಗಿ ರಕ್ತಹೀನತೆ ಅಂತ ನಾವು ಏನು ಅಂತ ಅಂದರೆ, ನಮ್ಮ ದೇಹದಲ್ಲಿರುವ ಕೆಂಪು ರಕ್ತಗಣಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ನಾವು ರಕ್ತಹೀನತೆ ಅಂತ ಹೇಳ್ತೀವಿ ಸರ್. ಸಾಮಾನ್ಯವಾಗಿ ಬಿಳಿಯ ರಕ್ತ ಕಣಗಳ ಲಭ್ಯತೆ ಕಡಿಮೆ ಆಗಿದ್ದನ್ನು ನಾವು ಆ ಕಡೆ ಈ ಕಡೆ ಕೇಳಿ ಬರ್ತಾ ಇದ್ದೇವೆ. ಅಂದರೆ ಅದು ಏನು, ಬಿಳಿ ರಕ್ತ ಕಣದಿಂದ ಭಾಳ ಆರೋಗ್ಯಕ್ಕೆ ಹೊಡೆತ ಬಂದಿದೆ, ಬದುಕಿಸ್ಕೊಳ್ಳೋದು ಭಾಳ ಕಷ್ಟ ಅಂತ ನಾವು ಕೇಳಿದ್ದೇವೆ. ಆದರೆ ಕೆಂಪು ರಕ್ತ ಕಣಗಳು ಇದು ಕೂಡ ನಿಮ್ಮದು ನಷ್ಟ ಉಂಟಾದರೆ ರಕ್ತಹೀನತೆ ಅಂತ ದೊಡ್ಡ ಒಂದು ಅಪಘಾತಕ್ಕೆ ಕಾರಣ ಆದಂಥ ಒಂದು ಕಾಯಿಲೆ ಬರ್ತದೆ ಅಂತ ಆಯ್ತು. ಈ ಹಾಗಾದ್ರೆ ಈ ಕೆಂಪು ರಕ್ತ ಕಣಗಳು ಹೆಂಗ್ ಉತ್ಪಾದನೆ ಆಗ್ತವೆ ಅದ್ರ ಬಗ್ಗೆ ಮಾಹಿತಿ ಸರ್? ಇದು ಕೆಂಪು ರಕ್ತ ಕಣಗಳು ಮೂಳೆಗಳ ಮಜ್ಜೆಯಿಂದ, ಅಂದ್ರೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ ಸರ್, ಅಲ್ಲಿಂದ ಅದು ಉತ್ಪತ್ತಿ ಆಗುತ್ತೆ. ಅದ್ರ ಕಾಲಾವಧಿ ಬಂದು 120 ದಿನಗಳು. ಹಾಗೆ ನಿರಂತರವಾಗಿ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗ್ತಾನೆ ಇರ್ತವೆ ಸರ್. ಈ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಉತ್ಪಾದನೆಗೆ ಯಾವ ಪೋಷಕಾಂಶಗಳು ಹೆಚ್ಚಿಗೆ ಬೇಕು ಅಂದ್ರೆ ಕಬ್ಬಿಣಾಂಶ ಆಗಿರ್ಬೋದು, ಫೋಲಿಕ್ ಆಮ್ಲ ಹಾಗೂ ಜೀವಸತ್ವ B12. ಈ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ, ಮಹಿಳೆಯರ ದೇಹಕ್ಕೆ ದೊರಕದೇ ಇದ್ದಾಗ ಏನಾಗುತ್ತೆ, ರಕ್ತಹೀನತೆ ಅನ್ನೋದು ಕಂಡುಬರುತ್ತೆ. ಅದು ತೀವ್ರವಾದಾಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಳ ಆಗ್ತಾ ಹೋಗುತ್ತೆ ಸರ್. ಈ ಕೆಂಪು ರಕ್ತ ಕಣಗಳು ಏನೋ ಹೇಳ್ತೇವಲ್ಲ, ರೆಡ್ ಬ್ಲಡ್ ಸೆಲ್ಸ್, ಇವುಗಳ ಕಾರ್ಯ ಮತ್ತು ಅದರ ಸಂಖ್ಯೆ ಕಡಿಮೆ ಆದಾಗ ಯಾವ ತರ ಕ್ರಿಯೆಗಳು ಕಂಡು ಬರ್ತವೆ ನಮಗೆ? ಸರ್, ಮೊದಲನೇದಾಗಿ ಕೆಂಪು ರಕ್ತಗಳ ಕಣಗಳ ಕಾರ್ಯ ಬಂದು ನಾವು ಉಸಿರಾಟ ಮಾಡುವಾಗ ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಎಲ್ಲ ಅಂಗಾಂಗಗಳಿಗೂ ತಲುಪಿಸಿ ಹಾಗೇನೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬೇರೆ ಅಂಗಾಂಗಗಳಿಂದ ಶ್ವಾಸಕೋಶದಿಂದ ಹೊರಗಡೆ ತರುವಂತ ಕಾರ್ಯನ ನಿರ್ವಹಿಸುತ್ತೆ. ಹಾಗಾಗಿ ಇದರ ಪ್ರಮಾಣ ಕಡಿಮೆ ಆದ್ರೆ ದೇಹದಲ್ಲಿ ಉಸಿರಾಟದ ತೊಂದರೆ ಆಗುವಂತದ್ದು ಮತ್ತು ಬೇರೆ ಬೇರೆ ದೇಹದ ಚಟುವಟಿಕೆಗಳನ್ನು ಮಾಡದೆ ಆಗುವಂತದ್ದು ಅಂದ್ರೆ ಅಸಕ್ತಿ ಅನ್ನುವಂತಹ ಮತ್ತು ಅದರ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗುತ್ತೆ ಸರ್. ಅಶಕ್ತತೆ ಉಂಟಾಗುತ್ತೆ. ಹೌದು ಸರ್. ಈಗ ಈ ರಕ್ತಹೀನತೆಯನ್ನ ಯಾವ ಔಷಧದಿಂದ ನಾವು ಪತ್ತೆ ಹಚ್ಚಿಕೋಬಹುದಾಗಿದೆ? ಹೌದು ಸರ್, ಇದನ್ನ ನಾವು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಅಂಶದಿಂದ ನಾವು ಏನು ಬ್ಲಡ್ ಚೆಕಪ್ ಮಾಡಿದಾಗ ಹಿಮೋಗ್ಲೋಬಿನ್ ಅಂಶದಿಂದ ನಾವು ಕಂಡಿಡ್ಕೋಬಹುದು. ಮಹಿಳೆಯರಲ್ಲಿ ಅಂದ್ರೆ ಆರೋಗ್ಯವಂತ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 12 ಅಥವಾ 12 ಹೆಚ್ಚಿಗೆ ಇರಬಹುದು. ಅದೇ 12 ಕಡಿಮೆ ಇದ್ರೆ ಮತ್ತು 7 ಕಡಿಮೆ ಅಂತ ಬಂದಾಗ ಅವರು ತೀವ್ರವಾದ ರಕ್ತಹೀನತೆಯಿಂದ ಬಳಲ್ತಿದ್ದಾರೆ ಅಂತ ಹೇಳ್ಬೋದು ಸರ್. ಅದೇ ರೀತಿ ಗರ್ಭಿಣಿಯರಿಗೆ, ಆರೋಗ್ಯವಂತ ಗರ್ಭಿಣಿಯರಿಗೆ 11 ಪ್ರಮಾಣ ಇರಬೇಕು. ಅದೇ ರೀತಿ 7 ಕಡಿಮೆ ಆದಾಗ ಗರ್ಭಿಣಿಯರಲ್ಲೂ ಸಹ ತೀವ್ರವಾದ ರಕ್ತಹೀನತೆ ಕಂಡು ಬರ್ತಿದೆ ಅಂತ ಹೇಳ್ಬೋದು ಸರ್. ಈಗ ಈ ರಕ್ತಹೀನತೆಯಲ್ಲೂ ಸಹ ಬೇರೆ ಬಗೆಯ ವಿಧಗಳು ಕಂಡು ಬರಬಹುದಾ? ಹೌದು ಸರ್, ಇದರಲ್ಲೂ ಸಹ 2 ತರಹದ ಬಗೆಗಳಿದ್ದಾವೆ. ಒಂದೇದ್ ಬಂದು ಪೌಷ್ಟಿಕ ದ ರಕ್ತಹೀನತೆ, ಹಾಗೆ ಇನ್ನೊಂದು ಬಂದು ಪೌಷ್ಟಿಕವಲ್ಲದ ರಕ್ತಹೀನತೆ ಅಂತ ಹೇಳ್ತೀವಿ ಸರ್ ನಾವು. ಈ ಪೌಷ್ಟಿಕಾಂಶದ ರಕ್ತಹೀನತೆಯ ಕಾರಣ ಏನಾಗಿರ್ಬೋದು? ಹಾ ಸರ್, ಮೊದಲನೇದಾಗಿ ಪೌಷ್ಟಿಕಾಂಶದ ರಕ್ತಹೀನತೆ ಅಂತ ಬಂದಾಗ ಇದು ನಾವು ತಗೊಳ್ಳುವಂತಹ ಆಹಾರದ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ನಾವು ತಗೊಳ್ಳುವಂತಹ ಸಮತೋಲನ ಆಹಾರದಲ್ಲಿ ಪೋಷಕಾಂಶಗಳು, ಅದರಲ್ಲಿ ಕಬ್ಬಿಣಾಂಶ, ಫೋಲಿಕ್ ಆಮ್ಲ, ವಿಟಮಿನ್ B12 ಅಂದ್ರೆ ಜೀವಸತ್ವ B12 ಮತ್ತು ಜೀವಸತ್ವ ಸಿ ಅಂಶಗಳು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣವಾಗಿ ದೊರಕ್ತಾ ಇರಬೇಕು. ಹಾಗಾದಾಗ ಮಾತ್ರ ನಾವು ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಅದಲ್ಲದೆ ಈಗ ನಾವು ನಮ್ಮ ಒಂದು ಆಹಾರ ಗುಂಪಿನಲ್ಲಿ ನಾವು ಹೆಚ್ಚಿಗೆ ಬಳಸುತ್ತಾ ಇರುವಂತದ್ದು ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳಲ್ಲಿ ಫೈಟೇಟ್ ಅನ್ನೋ ಅಂಶ ಇರುತ್ತೆ. ಅದನ್ನ ನಾವು ಹೆಚ್ಚಿಗೆ ಬಳಸೋದ್ರಿಂದ ಏನಾಗುತ್ತೆ ಅಂದಾಗ ನಾವು ತಗೊಳ್ಳುವಂತಹ ಕಬ್ಬಿಣಾಂಶಯುಕ್ತ ಆಹಾರಗಳನ್ನ ಅದು ಹೀರಿಕೊಂಡು ನಮ್ಮ ದೇಹಕ್ಕೆ ತಲುಪದ ಹಾಗೆ ಮಾಡಿ ನಮಗೆ ರಕ್ತಹೀನತೆ ಆಗಲು ದಾರಿ ಮಾಡಿಕೊಡೋ ತರ ಆಗುತ್ತೆ ಸರ್. ಈ ರೀತಿಯಾದ ನಾವು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ತಗೊಳ್ಳೋದ್ರಿಂದ ನಾವು ಪೌಷ್ಟಿಕಾಂಶದಿಂದ ಬರುವಂತ ರಕ್ತಹೀನತೆಯನ್ನು ನಾವು ತಡೆಗಟ್ಟಬಹುದು ಸರ್. ಈಗ ಪೌಷ್ಟಿಕಾಂಶವಲ್ಲದ ರಕ್ತಹೀನತೆಗೆ ಏನ್ ಕಾರಣ ಇರಬಹುದು ಡಾಕ್ಟರ್ ಸೌಮ್ಯ? ಹಾ ಸರ್, ಪೌಷ್ಟಿಕಾಂಶವಲ್ಲದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಮೊದಲನೇದಾಗಿ ಬೇರೆ ಬೇರೆ ರೋಗಗಳು, ಸೋಂಕುಗಳಿಂದ ಇದು ಹಬ್ಬುತ್ತದೆ. ಒಂದೇದಾಗಿ ಜಂತು ಹುಳಿನ ಸೋಂಕು ಇರಬಹುದು, ಮಲೇರಿಯಾ ಸೋಂಕು ಇರಬಹುದು, ಅದರ ಜೊತೆಗೆ ತೀವ್ರವಾದ ಮತ್ತು ದೀರ್ಘಕಾಲದ ಅನಾರೋಗ್ಯ, ಈಗ ಉದಾಹರಣೆಗೆ HIV ಇಂದ ಬಳಲ್ತಿರೋರು, ಕ್ಯಾನ್ಸರ್ ಇಂದ ಬಳಲ್ತಿರೋರು, ಮತ್ತೆ ಹೃದಯ ರೋಗ, ಹಾಗೇನೆ ಮಧುಮೇಹ ಸಮಸ್ಯೆಗಳಿಂದ ಬಳಲ್ತಿರೋರ್ಗು ಸಹ ನಾವು ಇದನ್ನ ನೋಡ್ತೀವಿ. ಹಾಗೇನೆ ಮುಟ್ಟಿನಲ್ಲಿ ಹೆಚ್ಚಿನ ರಕ್ತಸ್ರಾವ ಆಗುವಂತದ್ದು ಮತ್ತು ಹದಿಹರೆಯದ ವಯಸ್ಸಿನಲ್ಲಿ ಮದುವೆ ಮಾಡಿ ಅದು ಗರ್ಭಧಾರಣೆ ಆದಾಗ ಅವರ ಭೌತಿಕ, ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ರಕ್ತಸ್ರಾವ ಹೆಚ್ಚಾಗಿ ಮಗುವಿನ ಮರಣ ಆಗುವಂತದ್ದು, ತಾಯಿಯ ಮರಣ ಆಗುವಂತದ್ದು, ಇವೆಲ್ಲವೂ ರಕ್ತಹೀನತೆಗೆ, ಪೌಷ್ಟಿಕಾಂಶವಲ್ಲದ ರಕ್ತಹೀನತೆಗೆ ಕಾರಣ ಆಗುತ್ತೆ ಸರ್. ಇದಕ್ಕೆ ನಮ್ಮ ದೇಹದ ಕಬ್ಬಿಣಾಂಶ ಕಡಿಮೆ ಆಗದಿದ್ದಂಗೆ ನೋಡ್ಕೋಬೇಕು. ಹೌದು ಹೌದು ಸರ್. ಆಮೇಲೆ ಈಗ ರಕ್ತಹೀನತೆಗೆ ಒಳಗಾಗಿದ್ರೆ ನಮ್ಮಲ್ಲಿ ಕಂಡು ಬರುವಂತಹ ಲಕ್ಷಣಗಳು ಯಾವ್ಯಾವುದು? ಹಾ ಸರ್, ಇದನ್ನ ನಾವು ದೈನಂದಿನ ದಿನಗಳಲ್ಲಿನೇ ನೋಡ್ಕೊಂಡು ನಾವು ಕಂಡು ಹಿಡ್ಕೊಳ್ಳೋದ್ರಿಂದ ರಕ್ತಹೀನತೆನ ತಡೆಗಟ್ಟಬಹುದು. ಲಕ್ಷಣಗಳನ್ನ ಯಾವ್ಯಾವ ಅಂದ್ರೆ, ಮೊದಲನೇದಾಗಿ ನಮ್ಮ ಅಂಗೈ ಭಾಗ, ಉಗುರುಗಳು ಮತ್ತು ಕಣ್ಣಿನ ರೆಪ್ಪೆಯ ಒಳಭಾಗ ನಾಲಿಗೆ ಬೀಳಿಸಿದಂತಾಗಿರುತ್ತೆ ಸರ್, ಒಂದೇದು. ಇನ್ನೊಂದು ಬಾಯಿ ನೋವು ಬರುವಂತದ್ದು ಮತ್ತು ಬಾಯಿಯ ಮೇಲೆ ಬಿರುಕು ಉಂಟಾಗುವಂತದ್ದು. ಹಾಗೇನೆ ತುಂಬಾ ತಲೆ ಸುತ್ತು ಬರೋದು, ತುಂಬಾ ತಲೆನೋವು ಬರುವಂತದ್ದು, ಸುಸ್ತಾಗುವಂತದ್ದು, ಮತ್ತೆ ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಏಕಾಗ್ರತೆ ಇಲ್ಲದೆ ಇರುವಂತದ್ದು, ಅಲಕ್ಷ್ಯತನ ಮಾಡುವಂತದ್ದು, ಯಾವುದೇ ಒಂದು ಚಟುವಟಿಕೆ ಮಾಡೋಕೆ ಶಕ್ತಿ ಇಲ್ಲದೆ ಇರುವಂತದ್ದು, ಮತ್ತೆ ಇನ್ನೊಂದು ಮುಖ್ಯವಾಗಿ ನಾವು ವ್ಯಾಯಾಮ ಮಾಡುವಾಗ ಉಸಿರಾಟದ ತೊಂದರೆ ಹೆಚ್ಚಳ ಆಗುವಂತದ್ದು, ಹೃದಯದ ಬಡಿತ ಹೆಚ್ಚಿಗೆ ಆಗುವಂತದ್ದು, ಇವೆಲ್ಲವೂ ಬಂದು ನಮಗೆ ರಕ್ತಹೀನತೆ ಆಗಿದೆ ಅನ್ನೋಂತ ಕಂಡ್ಕೊಳ್ಳೋಕೆ ಲಕ್ಷಣಗಳು ಸರ್. ಕಾಲಿನ ಸೆಳೆತ ಕೂಡ ಬಂದಿರುತ್ತೆ. ಹೌದು ಸರ್, ಕಾಲಿನ ಸೆಳೆತ ಆಗಿರ್ಬೋದು, ಮತ್ತೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿರುತ್ತೆ ದೇಹದಲ್ಲಿ. ಹಾಗಾಗಿ ಬೇಗ ಎಲ್ಲಾ ತರಹದ ರೋಗಗಳು ಬೇಗ ಅಟ್ಯಾಕ್ ಆಗುವಂತದ್ದು ದೇಹಕ್ಕೆ, ಮಹಿಳೆಯರಲ್ಲಿ ವಿಶೇಷವಾಗಿ ಜಾಸ್ತಿ ಇರುತ್ತೆ. ಹೌದು, ಅದು ಕೂಡ ಗರ್ಭಿಣಿ ಸ್ತ್ರೀಯರು ಅಥವಾ ಪ್ರೌಢಗೆ ಬಂದ ಯುವತಿಯರಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಹೌದು ಸರ್. ಒಂದು ವೇಳೆ ಮಧ್ಯಮದಿಂದ ತೀವ್ರವಾದ ರಕ್ತಹೀನತೆ ಇದ್ರೆ ಇದು ಯಾವ ರೀತಿಯ ಲಕ್ಷಣ ಅಂತ ನಾವು ಹೇಳ್ಬೋದು? ಹೌದು ಸರ್, ನಾನು ಆವಾಗಲೇ ಹೇಳ್ದಂಗೆನೆ ಹಿಮೋಗ್ಲೋಬಿನ್ ಅಂಶ 7ಕ್ಕಿಂತ ಕಡಿಮೆ ಇದ್ದಾಗ್ಲೇನೆ ತೀವ್ರವಾದ ರಕ್ತಹೀನತೆ ಅಂತ ಹೇಳ್ತೀನಿ. ಅದೇ ಇವಾಗ ಕಡಿಮೆ ಅಂಶ ಇದ್ದಾಗ ನಮ್ಗೆ ಕಣ್ಣಿಗೆ ಗೊತ್ತಾಗದೆ ಇರುವಂತದ್ದು, ತೀವ್ರವಾದಾಗ್ಲೇನೆ ರಕ್ತಹೀನತೆಯ ಒಂದು ಅಂಶ ಗೊತ್ತಾಗುವಂಥದ್ದು. ಹಾಗಾಗಿ ತೀವ್ರವಾದಾಗ ಏನಾಗುತ್ತೆ ಅಂದ್ರೆ ನಾಲಿಗೆ, ಉಗುರು, ಅಂಗೈ ಮತ್ತು ಕಣ್ಣಿನ ಭಾಗಗಳು ಹಳದಿ ಆಗುವಂಥದ್ದು, ಹಾಗೆ ಆಯಾಸ ಆಗುವಂಥದ್ದು ಮತ್ತು ಹಸಿವೆ ಆಗದೆ ಇರುವಂಥದ್ದು. ನಮಗೆ ಊಟನೇ ಸೇವನೆ ಮಾಡಕ್ಕೆ ಇಷ್ಟ ಆಗದೆ ಅಂತದ್ದು, ಹಸಿವೆ ಆಗೋದಿಲ್ಲ ಸರ್. ಅದೇ ಅದ್ರ ಜೊತೆಗೆ ಉಸಿರಾಟದ ತೊಂದರೆ, ನಾನು ಆಗ್ಲೇ ಹೇಳ್ದಂಗೆ ನಮ್ದ ಕೆಂಪು ರಕ್ತ ಕಣಗಳು ಉಸಿರಾಟದಲ್ಲಿ ನಮ್ದು ಆಮ್ಲಜನಕ ಮತ್ತು ಇಂಗಾಲದ ಡೈ ಆಕ್ಸೈಡ್ ನ ಕಾರ್ಯನಿರ್ವಹಿಸೋದರಲ್ಲಿ ಅದು ತುಂಬಾ ಪ್ರಮುಖ ಪಾತ್ರ ವಹಿಸೋದ್ರಿಂದ ಉಸಿರಾಟದ ತೊಂದರೆ ಹೆಚ್ಚಿಗೆ ಆಗುತ್ತೆ ಸರ್ ತೀವ್ರವಾದ ರಕ್ತಹೀನತೆ ಆದಾಗ. ರಕ್ತಹೀನತೆಯನ್ನ ತಡೆಗಟ್ಟಬೇಕು ಮತ್ತೆ ಅದರ ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಾ ಸರ್, ಇದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಇದು ರಕ್ತಹೀನತೆ ಅನ್ನೋ ಅಂಶ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಾವು ಮಹಿಳೆಯರಲ್ಲೇ ಆಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ರಕ್ತಹೀನತೆನ ತಡೆಗಟ್ಟಕ್ಕೆ ಒಂದೇ ಒಂದು ಸೂತ್ರ ಅಂದ್ರೆ ಅದು ಸಮತೋಲನ ಆಹಾರ ಸರ್. ಸಮತೋಲನ ಆಹಾರ ಯಾವ ರೀತಿ ಆಗಿರ್ಬೇಕು ಅಂದ್ರೆ ನಾವು ಸೇವನೆ ಮಾಡುವಂತ ಪ್ರತಿನಿತ್ಯದ ಆಹಾರದಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಅದ್ರ ಜೊತೆಗೆ ಯಥೇಚ್ಛವಾಗಿ ಕಬ್ಬಿಣಾಂಶ ಇರಬೇಕು ಮತ್ತು ಕಬ್ಬಿಣಾಂಶವನ್ನು ಹೀರಿಕೊಳ್ಳುವಂತ ಪೋಷಕಾಂಶಗಳು ಸಹ ಇರಬೇಕು. ಇವು ಯಾವ್ದಾವ್ದ್ರಲ್ಲಿ ಇರ್ತವೆ ಅಂದ್ರೆ ಹಸಿರು ಸೊಪ್ಪು, ತರಕಾರಿ, ಹಣ್ಣು ಮತ್ತು ಪ್ರೋಟೀನ್ ಅಂಶದಲ್ಲಿ ಇದು ಯಥೇಚ್ಛವಾಗಿ ಇರುವಂತದ್ದು. ಹಾಗೆ ನೋಡಕ್ಕೋದ್ರೆ ನಮ್ಮ ದೇಹದಲ್ಲಿ ಮೇಜರ್ ಆಗಿ ಮಹಿಳೆಯರಲ್ಲಿ ಕಬ್ಬಿಣಾಂಶ ಒಂದು ದಿನಕ್ಕೆ 18 mg ಅಷ್ಟು ಕಬ್ಬಿಣಾಂಶನ ಅವರು ತಗೋಬೇಕು, ದೇಹಕ್ಕೆ ಅದು ತಲುಪಬೇಕು. ಅದೇ ರೀತಿ ಗರ್ಭಿಣಿಯರು 27 mg ಅಷ್ಟು ಕಬ್ಬಿಣಾಂಶವನ್ನ ಆಹಾರದ ಮೂಲಕ ತಗೋಬೇಕು ಅಂತ ಹೇಳ್ತೀನಿ ಸರ್. ಈಗ ಯಾವ ತರವಾದ ಸಮತೋಲನ ಆಹಾರ ಸೇವಿಸಿದ್ರೆ ರಕ್ತಹೀನತೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತೀರಿ ಡಾಕ್ಟರ್ ಸ್ವಾಮಿ ಅವರೇ? ಸರ್, ಇವಾಗ ಸಮತೋಲನ ಆಹಾರನ ನಾವು ಯಾವ ರೀತಿ ತಗೋಬಹುದು ಅಂತ ಹೇಳಕ್ ಹೋದ್ರೆ ಪ್ರತಿನಿತ್ಯದ ಆಹಾರದಲ್ಲಿ ಎಲ್ಲಾ ಪೋಷಕಾಂಶಗಳು ಅಂದ್ರೆ ಶರ್ಕರೆ ಪಿಷ್ಟ, ಕಾರ್ಬೋಹೈಡ್ರೇಟ್ ಮತ್ತೆ ಪ್ರೋಟೀನ್, ಖನಿಜಗಳು ಮತ್ತು ಜೀವಸತ್ವಗಳು ಅಂದ್ರೆ ಮಿನರಲ್ಸ್ ಮತ್ತೆ ವಿಟಮಿನ್ಸ್, ಈ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಮರ್ಪಕ ಪ್ರಮಾಣದಲ್ಲಿ ದೊರೀತಾ ಇರಬೇಕು ಅದು ಆಹಾರದ ಮೂಲಕ. ಹಾಗೆ ಯಾವ ಗುಂಪಿನಲ್ಲಿ ಇರ್ತವೆ ಅಂತ ನೋಡಕ್ ಹೋದ್ರೆ ಅದು ಏಕದಳ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳು, ಹಸಿರು ಸೊಪ್ಪುಗಳು, ಗೆಡ್ಡೆ ಗೆಣಸು, ಇತರೆ ತರಕಾರಿ ಮತ್ತು ಹಣ್ಣುಗಳು, ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ನಾವು ಎಲ್ಲಾ ಪೋಷಕಾಂಶಗಳನ್ನು ಕಂಡುಕೋಬಹುದು. ಈಗ ನಾನು ಹೇಳ್ತಾ ಹೋಗ್ತೀನಿ ಸರ್ ಯಾವ್ದಾವ್ದು ಯಾವ್ದಾದ್ರಲ್ಲಿ ಯಾವ್ದಾವ್ದು ಪೋಷಕಾಂಶಗಳು ಇರ್ತವೆ ಅಂತ ಹೇಳಕ್ ಹೋದ್ರೆ ಮೊದಲನೇದಾಗಿ ಶರ್ಕರೆ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ದೈನಂದಿನ ಚಟುವಟಿಕೆ ನಿರ್ವಹಣೆ ಮಾಡೋದಕ್ಕೋಸ್ಕರ ನಮ್ಗೆ ಇದು ಶರ್ಕರೆ ಪಿಷ್ಟ ಬೇಕೇ ಬೇಕು, ಮಹಿಳೆಯರಲ್ಲಿ ಇದು ಬೇಕೇ ಬೇಕಾಗುತ್ತೆ. ಯಾವ್ದಾವ್ದು ಧಾನ್ಯಗಳಲ್ಲಿ ಇರುತ್ತೆ ಅಂದ್ರೆ ಮೊದಲನೆಯದಾಗಿ ಧಾನ್ಯಗಳು, ಏಕದಳ ಧಾನ್ಯಗಳು, ಗೋಧಿ, ಅಕ್ಕಿ, ಜೋಳ, ರಾಗಿ, ಇದ್ರ ಜೊತೆಗೆ ನಾವು ಸಿರಿಧಾನ್ಯಗಳನ್ನು ಸಹ ಸೇವನೆ ಮಾಡಬೇಕು. ಅದ್ರ ಜೊತೆಗೆ ಗೆಡ್ಡೆ ಗೆಣಸು ಅಂದ್ರೆ ಅದರಲ್ಲೇನೆ ಆಲೂಗಡ್ಡೆ, ಗೆಣಸು, ಮರಗೆಣಸಿನಲ್ಲಿ ಶಕ್ತಿ ಕೊಡುವಂತದ್ದು ಅಂಶ ಹೆಚ್ಚಿಗೆ ಇರುತ್ತೆ. ಹಾಗೆ ಹಣ್ಣು ಬಂದ್ರೆ ಬಾಳೆಹಣ್ಣು ಆಗಿರ್ಬೋದು, ಮತ್ತೆ ಇತರೆ ಬಂದ್ರೆ ಕಬ್ಬು, ಬೆಲ್ಲ, ಜೇನುತುಪ್ಪ, ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಯಾವುದೇ ತರಹದ ಆಹಾರ ತಗೊಂಡ್ರು ನಮ್ಮ ಕಬ್ಬಿಣಾಂಶ ಆಹಾರದಿಂದ ದೇಹಕ್ಕೆ ತಲುಪಲು ಸಹಾಯ ಆಗುತ್ತೆ ಸರ್. ಅದೇ ರೀತಿ ಪ್ರೋಟೀನ್ ಅಂತ ಬಂದಾಗ ಪ್ರೋಟೀನ್ ನಮ್ಮ ದೇಹದ ಅಂಗಗಳ ರಚನೆ, ಬೆಳವಣಿಗೆ ಮತ್ತು ನಿರ್ವಹಣೆಗೆ ಹೆಚ್ಚಿಗೆ ಅವಶ್ಯಕತೆ ಇರೋದ್ರಿಂದ ಗರ್ಭಿಣಿಯರಾಗಿರ್ಬೋದು ಮತ್ತು ಹಾಲಿನ ಮಕ್ಕಳಾಗಿರ್ಬೋದು ಹದಿಹರೆಯದವರು ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಯಾವ್ದ್ಯಾವ್ದು ಅಂದ್ರೆ ಬೇಳೆಕಾಳುಗಳು, ಅಲಸಂದಿ, ಸೋಯಾಬೀನ್, ಅವರೆಕಾಳು, ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರುತ್ತೆ. ಹಾಗೆ ಬೇಳೆಕಾಳುಗಳನ್ನ ನಾವು ನೆನೆಸಿಟ್ಟು ಮೊಳಕೆ ಒಡಿಸಿ ತಿನ್ನೋದ್ರಿಂದ ಏನಾಗುತ್ತೆ, ಪ್ರೋಟೀನ್ ಅಂಶ, ಜೀವಸತ್ವಗಳ ಅಂಶ ಹೆಚ್ಚಿಗೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ದೊರೀತಾ ಹೋಗುತ್ತೆ. ಇದನ್ ಜೊತೆಗೆ ಮಾಂಸ, ಮೀನು, ಮೊಟ್ಟೆ, ಹಾಲುಗಳಲ್ಲೂ ಸಹ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರುತ್ತೆ ಸರ್. ಮುಂದಿನದಾಗಿ ನೋಡೋದಾದ್ರೆ ಕೊಬ್ಬು ಇರುವ ಆಹಾರಗಳು, ಇದರಲ್ಲೂ ನಾನು ಹೇಳ್ದಂಗೆ ಒಂದು ದಿನಕ್ಕೆ 27 g ಅಷ್ಟೇ ಬಳಸಬೇಕು. ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ, ಅದರ ಜೊತೆಗೆ ಕೊಬ್ಬು ಕರಗಿಸುವ ಜೀವಸತ್ವಗಳು ಇರುವಂತಹ ಆಹಾರ ಸೇವಿಸಬೇಕು, ಈ ಆಹಾರ ಸೇವನೆ ಮಾಡಬೇಕು. ಅವು ಯಾವ್ದಾವ್ದ್ರಲ್ಲಿ ಇರುತ್ತೆ ಅಂತ ನೋಡಕ್ ಹೋದ್ರೆ ತುಪ್ಪ ಆಗಿರ್ಬೋದು, ಬೆಣ್ಣೆ ಮತ್ತು ತೆಂಗಿನಕಾಯಿ ಮತ್ತು ಶೇಂಗಾ ಎಣ್ಣೆ, ಸಾಸಿವೆ ಎಣ್ಣೆ, ಗೋಡಂಬಿ, ಇದರಲ್ಲಿ ಆ ಅಂಶ ಯಥೇಚ್ಛವಾಗಿ ಕಂಡುಬರುತ್ತೆ ಸರ್. ಹಾಗೆ ಜೀವಸತ್ವಗಳು ಮತ್ತು ಖನಿಜಗಳು ಇವು ಹಣ್ಣು ಮತ್ತು ತರಕಾರಿ ಸೊಪ್ಪುಗಳಲ್ಲಿ ಕಂಡು ಬರೋದ್ರಿಂದ ಇವು ನಮಗೆ ಇದರಲ್ಲಿ ಕಬ್ಬಿಣಾಂಶ ಆಗಿರ್ಬೋದು, ಜೀವಸತ್ವ ಸಿ ಆಗಿರ್ಬೋದು, ಫೋಲಿಕ್ ಆಮ್ಲ ಮತ್ತು ವಿಟಮಿನ್ B12 ಅನ್ನೋದು ಹೆಚ್ಚಿಗೆ ಕಂಡು ಇರೋದ್ರಿಂದ ಇದು ನಮಗೆ ಮೂಳೆಗಳಾಗಿರ್ಬೋದು, ಅಂಗಾಂಗಗಳ ನೋವಿಗೆ ಆಗಿರ್ಬೋದು, ಹಲ್ಲುಗಳ ಬೆಳವಣಿಗೆಗೆ, ಎಲ್ಲಾ ರೀತಿಯಾದ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡೋದ್ರಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ನಾವು ಹಣ್ಣುಗಳಲ್ಲೂ ಸಹ ಹೆಚ್ಚಿಗೆ ಪ್ರಮಾಣದ ಜೀವಸತ್ವಗಳನ್ನು ಕಾಣಬಹುದು ಸರ್. ಈ ರೀತಿಯಾಗಿ ನಾವು ಒಂದು ಸಮತೋಲನ ಆಹಾರನ ನಾವು ಮಾಡ್ಕೋಬೇಕಾಗ ಆಗುತ್ತೆ. ಇದ್ರ ಜೊತೆಗೆ ವಿಟಮಿನ್ ಖನಿಜಗಳು ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಹಣ್ಣುಗಳು, ಅದರಲ್ಲೂ ಏನು ನಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಮೋಸಂಬಿ ಹಣ್ಣು ಮತ್ತು ಹುಣಸೆ, ಇವನ್ನೆಲ್ಲ ತಿನ್ನೋದ್ರಿಂದ ಆಹಾರದಲ್ಲಿರುವಂಥ ಕಬ್ಬಿಣಾಂಶವು ನಮ್ಮ ದೇಹಕ್ಕೆ ಹೆಚ್ಚಿಗೆ ಪ್ರಮಾಣದಲ್ಲಿ ದೊರೆಯಲು ಸಹಾಯ ಆಗುತ್ತೆ ಸರ್. ಈಗ ಈ ಬಗೆಯ ಆಹಾರ ಕಬ್ಬಿಣಾಂಶವನ್ನು ಹೀರಿಕೊಳ್ಳುವ ಕ್ರಿಯೆಯನ್ನು ಕುಂಠಿತ ಮಾಡ್ತದೆ ಹೆಂಗೆ? ಹೌದು ಸರ್, ಅದರಲ್ಲೂ ಕೆಲವು ಆಹಾರಗಳು ನಾವು ಎಷ್ಟೇ ಆಹಾರ ತಗೊಂಡ್ರು ನಮ್ಮ ದೇಹಕ್ಕೆ ತಲುಪದೆ ಹಾಗೆ ಮಾಡುತ್ತೆ. ಅದನ್ನ ಹೇಳಕ್ ಹೋದ್ರೆ ಉದಾಹರಣೆಗೆ ನಾವು ಹೇಳ್ತೀವಿ ಊಟ ಮಾಡಿದ ತಕ್ಷಣ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳಿ. ಯಾಕಂದ್ರೆ ಟೀ ಅಲ್ಲಿ ಟ್ಯಾನಿನ್ ಅನ್ನೋ ಅಂಶ ಇರುತ್ತೆ, ಅದೇ ರೀತಿ ಕಾಫಿಯಲ್ಲಿ ಕೆಫಿನ್ ಅನ್ನೋ ಅಂಶ ಇರುತ್ತೆ. ಇವೇನ್ ಮಾಡ್ತವೆ ಅಂದ್ರೆ ಊಟ ಮಾಡಿದ ತಕ್ಷಣ ನಾವು ಟೀ ಕುಡಿಯೋದ್ರಿಂದ ಆಹಾರದಲ್ಲಿರೋ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರಕದೇ ಇರೋ ತರ ಅದೇ ಹೀರ್ಕೊಂಡ್ ಬಿಡುತ್ತೆ, ಟ್ಯಾನಿನ್ ಅಂಶನೇ ಹೀರ್ಕೊಂಡ್ ಬಿಡುತ್ತೆ. ಹಾಗಾಗಿ ನಾವು ಊಟ ಮಾಡಿದ ತಕ್ಷಣ ಪೂರಕ ಆಹಾರದ ವಿರುದ್ಧವಾಗಿ ನೀವು ಬಳಸ್ತಾ ಇದ್ದೀರಿ. ಹೌದು ಸರ್, ನೀವು ಊಟ ಆದ ತಕ್ಷಣ ಇನ್ನ ಏನು ಇನ್ನ ಜಾಸ್ತಿ ಊಟ ಮಾಡದಂಗ ಆಗ್ಬೇಕಂದ್ರೆ ಅದಕ್ಕೆ ಪೂರಕವಾದ ಆಹಾರ ತಗೊಳ್ರಿ. ಹೌದಲ್ಲ? ಹೌದು. ಊಟ ಮಾಡಿದ ತಕ್ಷಣ ನೀವು ಮತ್ತೇನು ಈಗ ಒಳ್ಳೆ ಡ್ರಿಂಕ್ಸ್ ಏನ ಇದು ಏನು ಪಾನೀಯ ಮಾಡಬಹುದು ಸರ್. ಅದರಲ್ಲೂ ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ಹೇಳ್ತೀವಿ, ಕಾರ್ಬೋನೇಟೆಡ್ ಪಾನೀಯಗಳನ್ನು, ಸೋಡಾ ಯುಕ್ತ ಪಾನೀಯಗಳನ್ನು ನಾವು ಊಟಕ್ಕಿಂತ ಮುಂಚೆ ಮತ್ತು ಊಟ ಆದ ನಂತರ ತಗೋಬಾರ್ದು ಸರ್. ಹಾಗಾಗಿ ಊಟ ಮಾಡಿದ ತಕ್ಷಣ ಯಾವುದೇ ರೀತಿಯಾದ ಪಾನೀಯಗಳು, ಟೀ, ಕಾಫಿ ಮತ್ತು ಇದು ಸೋಡಾಗಳನ್ನು ನಾವು ಸೇವನೆ ಮಾಡಬಹುದು. ಬಿಟ್ಟು ಉಳಿದಿದ್ದು ನೀವು ಪಾನಕ ಕುಡಿಬಹುದು. ಹೌದು ಸರ್, ಬೆಲ್ಲದ ಪಾನಕ ಕುಡಿಬಹುದು ಅಥವಾ ನಿಂಬು ಪಾನೀಯ ಕುಡಿಬಹುದು. ಏನು ಮತ್ತೆ ಉಳಿದ ಯಾವ್ದು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿಬಹುದು. ಹೌದು, ಅದರಿಂದ ನಿಮ್ಗೆ ಹಾಲು ಕುಡಿಬಹುದು. ಹಾಲು ಕುಡಿಬಹುದು, ಅದು ನಿಮ್ಮ ಆಹಾರದ ಜೊತೆಗೆ ಇನ್ನು ಎಕ್ಸ್ಟ್ರಾ ಆಹಾರ. ಹೌದು, ಮತ್ತೆ ಎಲ್ಲಾ ಪೋಷಕಾಂಶಗಳು ದೇಹಕ್ಕೆ ದೊರಕೋ ರೀತಿ ಸಹಾಯ ಆಗುತ್ತೆ. ಮಾಡಿದಂತ ಸಿಹಿ ಪದಾರ್ಥಗಳನ್ನು ಸೇವಿಸಬಹುದು. ನಿಮ್ದು ಊಟದ ಡಬಲ್ ಆಗುತ್ತೆ. ಹಾಗೆ ಮೊಸರನ್ನು ಸಹ ತಗೋಬಹುದು, ಮಜ್ಜಿಗೆ ತುಂಬಾ ಒಳ್ಳೇದು. ಕೊನೆಯಲ್ಲಿ ನೀವು ಮಜ್ಜಿಗೆ ಅದು ತಗೊಳ್ಳೋದ್ರಿಂದ ನಿಮ್ದು ಪಚನ ಕ್ರಿಯೆ ತುಂಬಾ ಸರಳ ಆಗುತ್ತೆ. ಈಗ ಕಬ್ಬಿಣದಕ್ಕೆ ಪೂರಕವಾಗುವಂತಹ ಆಹಾರವನ್ನು ನೀಡುವುದು ತುಂಬಾ ಅವಶ್ಯಕತೆ ಇದೆಯಾ ಹೇಗೆ? ಹೌದು ಸರ್, ನಾನು ಹೇಳ್ದಂಗೆ ಇದು ಸಮತೋಲನ ಆಹಾರ ಬಗ್ಗೆ ಹೇಳಿದೆ. ಆದ್ರೆ ಎಲ್ಲಾ ಕಡೆನೂ ಅದರ ಮಾಹಿತಿ ಇಲ್ಲದೆ ಇರೋಂತಹ ಕಾರಣ ನಾವು ಕಬ್ಬಿಣಾಂಶ ಯಾವ ಒಂದು ವರ್ಗದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಐದು ಹೆಣ್ಣು ಮಕ್ಕಳು ಮಹಿಳೆಯರಲ್ಲಿ 5ನೇ ವರ್ಷ ಇದ್ದಾಗಲಿಂದಾನೇ ನಾವು ಕಬ್ಬಿಣಾಂಶದ ಒಂದು ಪೂರಕವನ್ನು ಕೊಡ್ತಾ ಹೋಗ್ಬೇಕು. ಒಂದು ವೇಳೆ ಈಗ ಆಹಾರದಲ್ಲಿ ಕೊಡಕ್ ಆಗದೆ ಇದ್ದ ಕಾರಣದಿಂದ ನಾವು ಏನು ಅದರ ಕಬ್ಬಿಣಾಂಶ ಯುಕ್ತ ಟ್ಯಾಬ್ಲೆಟ್ಸ್ ಮಾತ್ರೆಗಳಿಂದನೂ ಸಹ ಇವಾಗ ಕೊಡ್ತಾ ಇದ್ದಾರೆ ಸರ್. ಗೌರ್ಮೆಂಟ್ ಇಂದಾನೆ ಅದು ಯೋಜನೆ ಬಂದಿದೆ. ಆ ರೀತಿ ಕೊಡೋದ್ರಿಂದ 1 ವರ್ಷಕ್ಕೆ 52 ಮಾತ್ರೆಗಳಂತ ತಗೊಂತ ಹೋದ್ರೆ ರಕ್ತಹೀನತೆನ ತಡೆಗಟ್ಟಬಹುದು. ಹಾಗೇನೆ ಗೌರ್ಮೆಂಟ್ ಇಂದಾನು ಸರ್ಕಾರದ ವತಿಯಿಂದ ಹೌದು ಕೊಡ್ತಾ ಇದ್ದಾರೆ ಸರ್. ಸರ್ಕಾರ ವತಿಯಿಂದ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ವೀಕ್ಲಿ ಐರನ್ ಅಂಡ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಅಂತ ಹೇಳಿ ಪ್ರತಿ ವಾರ ಒಂದೊಂದು ಐರನ್ ಟ್ಯಾಬ್ಲೆಟ್ಸ್ ತಗೋಬೇಕು. 1 ವರ್ಷಕ್ಕೆ 52 ಐರನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗುತ್ತೆ ರಕ್ತಹೀನತೆನ ನಾವು ಕಡಿಮೆ ಮಾಡಬಹುದು. ಇದು ವಿಶೇಷವಾಗಿ ಯಾವ ವಯಸ್ಸಿನ ಯುವತಿಯರಿಗೆ ಈ ಗುಳಿಗೆ ತಗೋಬೇಕು ಅಂತ ಹೇಳ್ತಾರೆ? ಹಾ ಸರ್, ಇದನ್ನು ಬಂದು 10ರಿಂದ 19 ವರ್ಷದ ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವಂತದ್ದಾಗಿದೆ. ಇದು ಬಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೂ ಸಹ ಕೊಡ್ತಾ ಇದ್ದಾರೆ ಕಬ್ಬಿಣಾಂಶದ ಕೊರತೆ ಬರಬಾರ್ದು ಅನ್ನೋ ಕಾರಣದಿಂದ. ಹಾಗೇನೆ ಅಂಗನವಾಡಿಯಲ್ಲಿ ಈಗ ಶಾಲೆಗೆ ಹೋಗದೆ ಇರುವಂತಹ ಮಕ್ಕಳು, ಹೆಣ್ಣು ಮಕ್ಕಳಾಗಿರ್ಬೋದು ಮತ್ತೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ಹೆಣ್ಣು ಮಕ್ಕಳಿಗೂ ಸಹ ಕಬ್ಬಿಣಾಂಶದ ಏನು ಮಾತ್ರೆಗಳನ್ನ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಜಂತು ಹುಳುವಿನ ಮಾತ್ರೆಗಳನ್ನು ಸಹ 1 ವರ್ಷದಲ್ಲಿ 2 ಸತಿ ಅಂದ್ರೆ 6 ತಿಂಗಳಿಗೊಂದ್ಸತಿ ಅಂತ ಹೇಳಿ 2 ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ಸರ್. ಹಾಗೇನೆ ಇದನ್ನು ಸಹ ಮಾತ್ರೆಗಳನ್ನ ಕೊಟ್ಟಿದ್ಮೇಲೆ ಅದನ್ನ ಎಲ್ಲರೂ ಜನಗಳು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡದೇನೆ ಇದನ್ನ ಮಕ್ಕಳಿಗೆ ತಗೋಬೇಕು, ಮಕ್ಕಳಿಗೆ ಕೊಡಿಸ್ಬೇಕು. ಹೌದು ಸರ್, ಈಗ ಮಕ್ಕಳು ತಗೊಂಬಂದ್ ಮನೇಲಿ ಕೊಟ್ಟಾಗ ಅದೇನೋ ಬಿಡು ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಶಾಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಅಂದಾಗ ಅದನ್ನ ನೋಡಿ ಬಳಸೋದ್ರಿಂದ. ಹೌದು ಸರ್, ಯಾಕಂದ್ರೆ ಇದು ಸರ್ಕಾರ ಈ ಒಂದು ಯೋಜನೆನ ಬಳಕೆಗೆ ತರ್ತದೆ ಅಂದ್ರೆ ಇದು ಸಾಕಷ್ಟು ಸಮಾಜದಲ್ಲಿ ಆಗುವಂತಹ ಅನಾಹುತಗಳನ್ನ ಸಂಶೋಧನೆ ಮಾಡಿ ತಿಳ್ಕೊಂಡಿರ್ತಾರೆ ಬೇರೆ ಬೇರೆ ಡಾಕ್ಟರು ಅಥವಾ ಅಧಿಕಾರಿಗಳು. ಆದ್ರೆ ಮಹೋದಯರು ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಇದೆಲ್ಲ ಸಮಾಜದಲ್ಲಿ ಇದಂತ ಒಂದು ನ್ಯೂನತೆ ಪಿಡುಗನ್ನ ನಾವು ತಡೆದು ಹಾಕ್ಬೇಕು ಅಂತಿದ್ದಾಗ ಇದು ರಾಷ್ಟ್ರೀಯ ಒಂದು ಯೋಜನೆ, ಇದ್ರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಸರ್ಕಾರನೇ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತದೆ. ಇದನ್ನ ನಿರ್ಲಕ್ಷ್ಯ ಮಾಡೋದು ನಮ್ದೇ ತಪ್ಪಾಗುತ್ತೆ, ಬಳಸ್ಬೇಕು. ಮುತುವರ್ಜಿ ವರ್ಷಿ ಏನು ಎಂತಾನ ಅಂತ ವಿಚಾರ ಮಾಡಿ ತಮ್ಮ ಮಕ್ಕಳಿಗೆ, ತಮ್ಮನೆ ಮಕ್ಕಳಿಗೆ, ಆಜುಬಾಜುದವರಿಗೆ ಇದ್ರ ಮಾಹಿತಿ ಹೀಗಿದೆ, ಇದನ್ನ ಬಳಸ್ರಿ ಅಂತ ಹೇಳ್ಬೇಕಾಗತ್ತೆ. ಹಾಗೇನೆ ಇದನ್ನ ಇದನ್ನು ಯಾಕೆ ನಾವು 10 ವರ್ಷದಿಂದನೇ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅಂದರೆ, ಕಬ್ಬಿಣ ಅಂಶ ಅನ್ನೋದು ಬರುವಂಥದ್ದು ತರಕಾರಿ ಮತ್ತು ಸೊಪ್ಪು ತರಕಾರಿಗಳು, ಅದನ್ನು ನಾವು ತಗೊಳ್ಳೋದು ಕಡಿಮೆ ಆದಾಗ ನಮ್ಮ ದೇಹಕ್ಕೆ ಸಿಗದೆ ಇರುವಂತಹ ಆಗಿರೋದ್ರಿಂದ ಮಾತ್ರೆಗಳ ಮೂಲಕ ಆದರೂ 10 ವರ್ಷದಿಂದ 19 ವರ್ಷ 19 ವರ್ಷಕ್ಕೆ ಮದುವೆ ಆದ್ರೂ ಅವಳು ಗರ್ಭಧಾರಣೆ ಮಾಡಿಕೊಂಡಿಂದ ಹಿಡಿದು ರಕ್ತಸ್ರಾವ ಆಗದೆ ಇರುವಂಥದ್ದು ಮತ್ತು ತಾಯಿ ಮರಣಗಳನ್ನು ನಾವು ಕಡಿಮೆ ಮಾಡೋ ಅನ್ನೋ ಒಂದು ಉದ್ದೇಶದಿಂದ 10 ವರ್ಷದಿಂದಾನೇ ಐರನ್ ಕಬ್ಬಿಣಾಂಶದ ಮಾತ್ರೆಗಳನ್ನ ಕೊಟ್ಟು ರಕ್ತಹೀನತೆನ ತಡೆಗಟ್ಟೋಕೆ. ಈಗ ರಕ್ತಹೀನತೆಯಿಂದ ಸಾಕಷ್ಟು ಗರ್ಭಿಣಿ ಮಹಿಳೆಯರು ಸಹೋದರಿಯರು ತೀರ್ಕೊಂಡಿದ್ದು ನಾವು ಅಲ್ಲಿ ಕೇಳ್ತಾ ಇದ್ದೇವೆ. ಈ ಕಾರಣ ನಾವು ಇಲ್ಲೇ ನಾವು ತಡೆಗಟ್ಟಬಹುದು ಅಂತ ಸರ್ಕಾರದ ಯೋಜನೆ. 10ರಿಂದ 12 ವರ್ಷದ ಸಣ್ಣ ಮಕ್ಕಳಿಗೆ ನೀವು ಸ್ಕೂಲಿಗೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಕೊಟ್ಬಿಟ್ರೆ ಮುಂದೆ ಅವ್ರು ಪ್ರೌಢಾವಸ್ಥೆಗೆ ಬಂದಾಗ ಆರೋಗ್ಯಯುತ ಆಗಿರ್ತಾರೆ ಅಂತ ಒಂದು ಕಾಳಜಿ ವಹಿಸಬೇಕು ಅಂತ ಸರ್ಕಾರ ಇದು ಮುತುವರ್ಜಿ ವಹಿಸಿದೆ. ವಾರಕ್ಕೊಮ್ಮೆ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಮಾತ್ರೆ ಕೊಡೋದು ಈ ಒಂದು ವಿಧಾನದ ಮಾಹಿತಿ ಅದು. ಹಾ ಸರ್, ಅದನ್ನ ಹೇಳಕ್ ಹೋದ್ರೆ ಮೊದಲನೇದಾಗಿ ಗುಲಾಬಿ ಬಣ್ಣದ ಮಾತ್ರೆ ಇರ್ತವೆ ಸರ್, ಅದು ಗುಲಾಬಿ ಬಣ್ಣದ ಮಾತ್ರೆಯಲ್ಲಿ 45 mg ಅಷ್ಟು ಕಬ್ಬಿಣ ಹಾಗೆ 400 μg ಅಷ್ಟು ಫೋಲಿಕ್ ಆಮ್ಲ ಅದು ಹೊಂದಿರುತ್ತೆ. ಅದನ್ನ 10 ವರ್ಷದ ಮಕ್ಕಳಿಗೆ ಕೊಡ್ತಾರೆ, ಅಂದ್ರೆ 52 ವರ್ಷದಲ್ಲಿ 52 ಮಾತ್ರೆಗಳು ತಗೋಬೇಕು ಅನ್ನೋದು. ಅದೇ ರೀತಿ ನೀಲಿ ಬಣ್ಣದ ಮಾತ್ರೆಯಲ್ಲಿ 60 mg ಅಷ್ಟು ಕಬ್ಬಿಣ ಅಂಶ ಹಾಗೆ 500 μg ಅಷ್ಟು ಫೋಲಿಕ್ ಆಮ್ಲ ಇರುತ್ತೆ. ಅದನ್ನು ಸಹ 11ರಿಂದ 19 ವರ್ಷದ ಮಕ್ಕಳಿಗೆ ವಾರಕ್ಕೊಮ್ಮೆ ಹಂಗೆ ವರ್ಷಕ್ಕೆ 52 ಮಾತ್ರೆಗಳನ್ನ ಕೊಡ್ತಾ ಹೋಗ್ತಾರೆ ಸರ್. ಒಂದ್ ವೇಳೆ ವರ್ಷದಾದ್ಯಂತ ತಗೋಬೇಕು, ವಾರಕ್ಕೊಂದು ತಗೋಬೇಕು. ಅದೇ ರೀತಿ ಒಂದ್ ವೇಳೆ ಆ ವಯಸ್ಸಿನ ಮಕ್ಕಳಲ್ಲಿ 10ರಿಂದ 12 ವರ್ಷದ ಮಕ್ಕಳಲ್ಲಿ ತುಂಬಾ ತೀವ್ರವಾದ ರಕ್ತಹೀನತೆ ಅವಾಗ ಇದೆ ಅಂದಾಗ ಗೌರ್ಮೆಂಟ್ ಇಂದ ಉತ್ತಮ ಚಿಕಿತ್ಸೆನೂ ಸಹ ಒದಗಿಸ್ತಾ ಇದ್ದಾರೆ. ಅದೇ ರೀತಿ ಜಂತು ಹುಳುವಿನಿಂದನೂ ನಾವು ಕಬ್ಬಿಣಾಂಶ ದೇಹಕ್ಕೆ ಒದಗದೇ ಇರೋ ತರ ಆಗ್ತಿದೆ. ಅದಕ್ಕೋಸ್ಕರ ಜಂತು ಹುಳುವಿನ ಕಡಿಮೆ ಮಾಡೋಕ್ಕೋಸ್ಕರ ವರ್ಷದಲ್ಲಿ 2 ಬಾರಿ ಜಂತು ಹುಳುವಿನ ಪಾತ್ರೆಗಳನ್ನು ಸಹ ತಗೋಬೇಕು ಅಂತ ಕೊಡ್ಬೇಕಾಗುತ್ತೆ. ಅದರ ಜೊತೆಗೆ ಎಲ್ಲಾ ತರದ ಸಭೆಗಳನ್ನ ಮಾಡಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಮತೋಲನ ಆಹಾರದ ಅರಿವು ಮೂಡಿಸುವಂತಹ ಕಾರ್ಯಗಳನ್ನು ಸಹ ನಾವು ಮಾಡಬೇಕಾಗುತ್ತೆ. ಈಗ ಈ ತರ ಚಟುವಟಿಕೆಗಳಿಂದ ರಕ್ತಹೀನತೆಯನ್ನ ತಡೆಗಟ್ಟಕೊಳ್ಬಹುದು ಅಂತ. ಹೌದು ಹೌದು, ಇದರ ಮಾಹಿತಿ ರಕ್ತಹೀನತೆಯಿಂದ ಈ ತರ ಅಪಘಾತ ಆಗುತ್ತೆ, ನೀವ್ ಯಾಕೆ ನೀವು ಇದನ್ನ ತಡಿಬಾರ್ದು ಅಂತ. ಹೌದು ಸರ್. ಆಯ್ತು ಡಾಕ್ಟರ್ ಸೌಮ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರಕ್ತಹೀನತೆ ತಡೆಗಟ್ಟಲು ಮಹಿಳೆಯರ ಆಹಾರ ಪದ್ಧತಿ ಹೆಂಗಿರಬೇಕು ಈ ವಿಷಯ ಕುರಿತು ನಮ್ಮ ಕೇಳುಗರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ಸಹೋದರಿಯರಿರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಹಾ ಸರ್, ಖಂಡಿತವಾಗ್ಲೂ 8070-53-28-12 ಅಥವಾ 8073-56-28-12. ಆಯ್ತು ಡಾಕ್ಟರ್ ಸೌಮ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ಕೇಳುಗರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ರಕ್ತಹೀನತೆ ತಡೆಗಟ್ಟಲು ಮಹಿಳೆಯರಲ್ಲಿ ಆಹಾರದ ಪದ್ಧತಿಗಳು ಈ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. ಕೊಲುಗುದುಲಿತ್ಕೊಂಡು ಎಲಗುದುಲಿ ಎತ್ಕೊಂಡು ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ. ಕೋಲುಗುದುಲಿ ತಕ್ಕೊಂಡು ಎಲಗುದುಲಿ ಎತ್ಕೊಂಡು ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ, ಹಳ್ಳದಿಣ್ಣೆ ಸಮ ಮಾಡಿ ಕಣವ ಮಾಡೋಣ. ಹೊಯ್ ಎತ್ತ